ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬೀಜೋತ್ಪಾದನೆ ಕುರಿತಾಗಿ ಸುರೇಶ್ ಎಸ್ ಮ್ಯಾಗೇರಿ ಅವರೊಂದಿಗೆ ಸಂದರ್ಶನ ಇದೀಗ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬಣಕಲ್ ಗ್ರಾಮದ ಸುರೇಶ್ ಮ್ಯಾಗೇರಿ ಇವರು ನಮ್ಮೊಟ್ಟಿಗೆ ಇದ್ದಾರೆ. ಯುವ ರೈತರು ಈ ಭಾಗದಲ್ಲಿ ಬೀಜೋತ್ಪಾದನೆ ಇಲ್ಲಿ ಹೆಚ್ಚು ಚಾಲನೆಗೆ ಬರ್ತಾ ಇದೆ. ಈ ಬೀಜೋತ್ಪಾದನೆಯ ಚಟುವಟಿಕೆಯಲ್ಲಿ ಇದನ್ನು ಯಾರು ಮಾಡಿಕೊಂಡು ಹೋಗ್ತಾ ಇರ್ತಾರೋ ತುಂಬಾ ತಲ್ಲೀನತೆ ಬೇಕಾಗ್ತದೆ ಮತ್ತು ಒಂದಿಷ್ಟು ವೈಜ್ಞಾನಿಕ ಮನೋಭಾವ ಇವೆಲ್ಲವೂ ಸಹಿತ ಇರಬೇಕಾಗ್ತದೆ. ಈ ಯಲಬುರ್ಗ ಆಸುಪಾಸು ಮತ್ತು ಕೊಪ್ಪಳ ಜಿಲ್ಲೆ ಈ ಕುಕನೂರು ತಾಲೂಕಿನ ಆಸುಪಾಸು ವಾರ್ಷಿಕ ಮಳೆಯ ಅಭಾವ ಹೆಚ್ಚಿರೋದ್ರಿಂದ, ಅಂದ್ರೆ ಮಳೆ ಸರಿಯಾಗಿ ಆಗದೇ ಇರೋದ್ರಿಂದ ಇದನ್ನ ಹನಿ ನೀರಾವರಿ ಪದ್ಧತಿ ಮೂಲಕ ಈ ಒಂದು ಬೀಜೋತ್ಪಾದನೆಯ ಕೃಷಿ ಚಟುವಟಿಕೆಯನ್ನ ಮುಂದುವರಿಸಿಕೊಂಡು ಹೋಗುವಂತದ್ದು ಈ ಭಾಗದ ರೈತರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅಂತ ಒಂದು ಬೀಜೋತ್ಪಾದನಾ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರತಕ್ಕಂತ ಯುವ ರೈತರು ನಮ್ಮೊಟ್ಟಿಗಿದ್ದಾರೆ. ಸುರೇಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸುರೇಶ್ ಅವರೇ, ಈಗ ನಿಮ್ಮ ಭೂಮಿ ಎಷ್ಟಿದೆ ಸುರೇಶ್? 8 ಎಕರೆ ಆಗುತ್ತೆ ನಮ್ಮ ಭೂಮಿ. ಏನೇನು ಬೆಳೀತಾ ಇದ್ರಿ ನೀವೆಲ್ಲ ಮೊದಲೆಲ್ಲ? ನಾವು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸರ್ ನೀರಾವರಿ ಆಗಿಂತ ಪೂರ್ವದಲ್ಲಿ ಬೇರೆ ಬೆಳೆಯನ್ನು ಬೆಳೀತಾ ಇದ್ದೀವಿ ಸರ್. ನಾವು ಹೊರಪಿಗೆ ಬೆಳೀತಾ ಇದ್ದೀವಿ ಸರ್. ಈ ನೀರಾವರಿ ಆಗಿದಾಗಿಂದ ನಾವು ಅತಿ ಹೆಚ್ಚಿಗೆ ಸೀಡ್ಸ್ಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೀವಿ ಸರ್. ನೀರಾವರಿ ಆಗದೆ ಇದ್ದಿದ್ರಿಂದ ಅಂದ್ರೆ ಮಳೆ ಆಶ್ರಯಿಸಿಕೊಂಡಿದ್ದಾಗ ಏನ್ ಬೆಳೀತಿದ್ರಿ? ಮೆಕ್ಕೆಜೋಳ, ಸಜ್ಜೆ ಸರ್, ನೆಲಗಡಲೆ, ಉಳ್ಳಿ ಸರ್, ಇಂತ ಬೆಳೆಗಳನ್ನ ನಾವು ಮುಂಚೆ ಬೆಳೀತಾ ಇದ್ವಿ ಸರ್. ಈಗ ನೀರಾವರಿ ಯಾವಾಗ ಆಗಿದೆ ಅವಾಗಿಂದ ನಾವು ಅಂದ್ರೆ ಸರ್ ನೀರು ಸಣ್ಣ ಇದೆ, ಹೀಗಾಗಿ ನಾವು ಹನಿ ನೀರಾವರಿ ಮುಖಾಂತರ ನಾವು ನೀರಾವರಿ ಮಾಡ್ಕೊಂಡು ಹೋಗ್ತಿದ್ವಿ. ಕೊಳವೆ ಬಾವಿ ತೆಗೆಸಿದ್ರ? ಇಲ್ಲ ಸರ್, ಬೋರ್ ಹಾಕ್ಸಿದ್ವಿ. ಅದೇ ಅದೇ ಕೊಳವೆ ಬೋರ್ ಹಾಕ್ಸಿದ್ರಿ? ನೀರು ಸಣ್ಣ ಇದೆ ಸರ್. ಎಷ್ಟು ಬಿತ್ತು ನೀರು? ನೀರು 1.5 ಇಂಚಿದೆ ಸರ್. ಈಗ ಹರಿ ನೀರು ಮಾಡ್ಬೇಕಂದ್ರೆ ಅದು ಒಂದು 1/2 ಎಕರೆ ಆಗಲ್ಲ ಸರ್. ಈಗ ನಾವು ಹನಿ ನೀರಾವರಿ ಮಾಡೋದ್ರಿಂದ ಸರ್ ನೀರು ಕಡಿಮೆ ಇದ್ರು ಕೂಡ ಹನಿ ನೀರಾವರಿ ಮುಖಾಂತರ ನಾವು ಈಗ ಒಂದು 5 ಎಕರೆ ಸಂಪೂರ್ಣವಾಗಿ ಮಾಡ್ತಾ ಇದ್ವಿ ಸರ್. ಈ ಹನಿ ನೀರಾವರಿಯಲ್ಲಿ ಯಾವ್ದಕ್ ಬಳಕೆ ಮಾಡ್ಕೊಳ್ತಿದ್ರ ಈಗ ನೀವು? ಹನಿ ನೀರಾವರಿಯಲ್ಲಿ ಸರ್ ನಾವು ಮೆಣಸು ಸರ್, ಚಿಲ್ಲಿ, ಟಮಾಟೊ, ಕಲ್ಲಂಗಡಿ, ಆಗಲ್ ಪ್ಲಾಟ್ ಸರ್, ಇನ್ನು ಮುಂತಾದ ಪ್ಲಾಟ್ಗಳನ್ನು ನಾವು ಈ ಹನಿ ನೀರಾವರಿ ಮುಖಾಂತರ ಬಳಸ್ತಾ ಇದ್ವಿ ಸರ್. ಅಂದ್ರೆ ಇದು ಬೀಜೋತ್ಪಾದನೆಗೆ ಮಾಡ್ತಾ ಇದ್ರೆ? ಹೌದು ಸರ್, ಹೌದು ಹೌದು, ಬೀಜೋತ್ಪಾದನೆ ಸೀಡ್ಸ್ಗೆ ಮಾತ್ರ ಮಾಡ್ತಾ ಇದ್ರೆ? ಹೌದು ಸರ್. ಬೇರೆ ಬೆಳೆಗಳೇ ಬೆಳೆಯೋ ತರ ಅಲ್ಲ ಇದು? ಇಲ್ಲ ಇಲ್ಲ ಸರ್, ಇಲ್ಲ, ಸೀಡ್ಸ್ಗೋಸ್ಕರ ಮಾಡ್ತಾ ಇದ್ರೆ. ಈಗ ಸೀಡ್ಸ್ ಈ ಪರಿಕಲ್ಪನೆ ಇದನ್ನ ಮಾಡಿದ್ರೇನೆ ನಾವು ಚೆನ್ನಾಗಿ ಲಾಭದಾಯಕ ಆಗುತ್ತೆ ಅಂತಕ್ಕಂಥದ್ದು ನಿಮ್ಗೆ ಯಾವಾಗ ಒಂದು ಗಮನಕ್ಕೆ ಬಂತು? ಅಂದ್ರೆ ಸರ್ ನೀರು ಕಡಿಮೆ ಇದೆ, ಈಗ ನಾವು 1 ಎಕರೆ ಮೆಕ್ಕೆಜೋಳ ಹಾಕಿದ್ರೆ ಅದರಿಂದ ನಮ್ಗೆ ಆದಾಯ ಎಷ್ಟು ಬರ್ತಾರೆ? ಈಗ 1-8 ಸಾವಿರ ಖರ್ಚು ಮಾಡಿದ್ರೆ 8 ಸಾವಿರ ಖರ್ಚು ಮಾಡಿದ್ರೆ ಒಂದು 5-10 ಸಾವಿರ ಉಳಿಬೋದು ಸರ್ ನಮ್ಗೆ ಆಯ್ದನ್ ಮಾಡೋದ್ರಿಂದ ಸರ್. ನೀರು ಕಡಿಮೆ, ಒಂದು ನೀರನ್ನ ಸಡೆದಾಗ ಸರ್ ನಾವು ವರ್ಪಿಕ್ ಆಗೋದ್ರಿಂದ, ಹೀಗಾಗಿ ಇದನ್ನ ನಾವು 10 ಗುಂಟೆ ಹೊಲದಲ್ಲಿ ಒಂದು ಪ್ಲಾಟ್ ಮಾಡ್ತಾರೆ. ಅದರಿಂದ ಕಡಿಮೆ ನೀರು, ಕಡಿಮೆ ಶ್ರಮ, ಹೆಚ್ಚು ಆದಾಯ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಹೇಗೆ ಈ ಭಾಗದ ಜನರಿಗೆ ಸರ್, ಸುತ್ತಮುತ್ತಲ ಹಳ್ಳಿಗೆ ಇದೊಂದು ನಮ್ಮೂರು ಒಂದು ರೀತಿ ಕಾರ್ಖಾನೆ ಇದ್ದಂಗೆ ಸರ್. ಯಾವ ರೀತಿ ಅಂದ್ರೆ ಸುತ್ತಮುತ್ತ ಹಳ್ಳಿಗೆ ನಮ್ಮೂರು ಆಶ್ರಯ ತಾಣ ಇದೆ. ಯಾಕಂದ್ರೆ ಸರ್ ಅನೇಕ ಗ್ರಾಮಗಳಲ್ಲಿ ಇವತ್ತು ಮಳೆ ಇರೋದಿಲ್ಲ, ಉದ್ಯೋಗನು ಕಡಿಮೆ ಇರ್ತಾರೆ. ನಮ್ಮ ಭಾಗದಲ್ಲಿ ಇವತ್ತು ಒಂದು ಪ್ಲಾಟ್ನಲ್ಲಿ ಸುಮಾರು 20-30 ಜನ ಲೇಬರ್ಸ್ ಇರ್ತಾರೆ ಸರ್. ಉದ್ಯೋಗ ಕೊಡುವಂತ ಒಂದು ಕಾರ್ಖಾನೆ ಆಗಿದೆ ಸರ್ ನಮ್ಮೂರು. ಬೀಜೋತ್ಪಾದನೆ ಚಟುವಟಿಕೆಗಳು ಉದ್ಯೋಗ ನೀಡ್ತಾ ಇದಾವೆ ಈ ಭಾಗದ? ಹೌದೌದು ಸರ್, ಹೌದು. ಕೃಷಿ ಕೂಲಿ ಕಾರ್ಮಿಕ ಸುತ್ತಮುತ್ತ ಒಂದು 10-15 ಗ್ರಾಮಗಳಿಗೆ ನಮ್ಮೂರು ಇವತ್ತು ಉದ್ಯೋಗ ನೀಡುವಂತ ಒಂದು ಗ್ರಾಮ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ ಪ್ರಕಾರ ಎಷ್ಟು ಎಕರೆಯಲ್ಲಿ ಈ ಬೀಜೋತ್ಪಾದನೆ ಚಟುವಟಿಕೆ ನಡೀತಾ ಇದೆ ಇಲ್ಲಿ ಸುತ್ತಮುತ್ತ? ಸುತ್ತಮುತ್ತ ಅಂದ್ರೆ ಸರ್ ಒಂದು 100-200 ಎಕರೆ ನಡೀತಾ ಇದೆ ಸರ್. ಓಹೋ. ಅಂದ್ರೆ ಈಗ ನೀವು ಈ ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ತೊಡ್ಕೊಂಡಿದಿರಲ್ಲ, ಎಷ್ಟು ವರ್ಷಗಳಿಂದ ನೀವು ತೊಡ್ಕೊಂಡ್ರಿ? ಸುಮಾರು ಒಂದು 10 ವರ್ಷದಿಂದ ನಾನು ಅಂದ್ರೆ ಎಜುಕೇಶನ್ ಸ್ಟಾಪ್ ಆದಾಗಲಿಂದ ಸರ್ ನಾ ಈ ಒಂದು ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗಿದ್ದೀನಿ ಸರ್. ಏನ್ ಎಜುಕೇಶನ್ ಮಾಡಿದ್ರಿ? ನಮ್ದು ಎಜುಕೇಶನ್ ಡಿ ಎಡ್ ವಿತ್ ಡಿಗ್ರಿ ಸರ್. ಓಹೋ, ಪದವೀಧರರು ಇದ್ರಿ? ಮತ್ತೆ ಡಿ ಎಡ್ ಸಹಿತ ಮಾಡಿದ್ರಿ? ಶಿಕ್ಷಕ ತರಬೇತಿ ಕೋರ್ಸ್ ಅನ್ನು ಸಹಿತ ಮುಗಿಸಿದ್ರಿ? ಹೌದು ಸರ್. ಅದಾದ್ಮೇಲೆ ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರ ಅಥವಾ ಇದೇ ವಾಸಿ ಅಂತ ಬಂದ್ರ? ಇಲ್ಲ ಸರ್, ನನ್ಗೆ ಉದ್ಯೋಗಕ್ಕಿಂತ ಅತಿ ಹೆಚ್ಚು ತೃಪ್ತಿ ನೀಡುವಂತದ್ದು ಅಂದ್ರೆ ನನ್ನ ಕೃಷಿ ಸರ್. ಕೃಷಿ, ಕೃಷಿಯನ್ನು ನಾನು ಹೀಗಾಗಿ ನಾನು ಹೆಚ್ಚು ಯಾವುದೇ ರೀತಿಯ ಒತ್ತಡ ಇಲ್ಲ ಸರ್, ಹೀಗಾಗಿ ನಾನು ಕೃಷಿಯನ್ನು ಹೆಚ್ಚು ಅವಲಂಬಿಸಿದ್ದೇನೆ ಸರ್. ಈಗ ಸಾಮಾನ್ಯವಾಗಿ ಕೃಷಿ ಮಾಡೋದೇನಿದೆ ಅಂದ್ರೆ ವಾರ್ಷಿಕ ಬೆಳೆಗಳು, ಆರು ತಿಂಗಳ ಬೆಳೆಗಳು, ಈ ತರ ಬೆಳೆಗಳನ್ನ ಬೆಳೆಯೋದು ಬೇರೆ. ಆದ್ರೆ ಇದು ಪರ್ಟಿಕ್ಯುಲರ್ ಆಗಿ ಬೀಜೋತ್ಪಾದನೆ ಮಾಡುವಂತ ಚಟುವಟಿಕೆಯಲ್ಲಿ ನೀವು ತೊಡಕೊಂಡಿದ್ರಿ. ಹೌದು ಸರ್. ಇದಕ್ಕೆ ತಂದೆ ಆಗಿರ್ತಕ್ಕಂತ ವಿಧಾನಗಳಿರ್ತವೆ. ಹೌದೌದು ಸರ್. ಏನೇನು ವಿಧಾನಗಳನ್ನ ಅನುಸರಿಸ್ತಾ ಇದ್ರಿ? ಇಲ್ಲ, ನಿಮ್ಮ ಪ್ಲಾಂಟ್ ಅನ್ನ ಹೇಗೆ ರೆಡಿ ಮಾಡ್ಕೊಳ್ತೀರಿ? ನಾವು ಸರ ಕಂಬ್ಲಿಂದ ಅಗಿತಿರ್ತೀವಿ ಸರ್ ಸ್ಟಾರ್ಟಿಂಗ್. ಕಬ್ಲಿಂದ ಆಗಿ ಸರ್ ನಾವು ಫಸ್ಟ್ ನಾವು ಭೂಮಿಯನ್ನು ಅದ ಮಾಡ್ತೀವಿ ಸರ್, ಗೊಬ್ಬರ ಹಾಕ್ತೀವಿ ಸರ್, ಸಗಣಿ ಗೊಬ್ಬರ. ಒಂದು 10 ಗುಂಟೆ ಹೊಲಕ್ಕೆ ನಾವು ಒಂದು ಟ್ರಿಪ್ 2 ಟ್ರಿಪ್ ಸಗಣಿ ಗೊಬ್ಬರ ಹಾಕ್ತೀವಿ ಸರ್ ಸ್ಟಾರ್ಟಿಂಗ್. ಹಾಕಿ 2-3 ಸತಿ ಉಳುಮೆ ಮಾಡ್ತೀವಿ ಸರ್ ಭೂಮಿ. ಉಳುಮೆ ಮಾಡಿದ ಭೂಮಿ ಒಂದು ಮೆಕ್ಕಲು ಮಣ್ಣು ತರ ಆಗ್ಬೇಕು ಸರ್ ನಮಗೆ ಸ್ಟಾರ್ಟಿಂಗ್. ಎಂಡೆ ಗಿಂಡೆ ಎಲ್ಲ ಸಣ್ಣಾಗಿ ಒಂದು ಮೆಕ್ಕಲ ಪುಡಿ ತರ ಮಣ್ಣಾಗ ಸರ್. ಆದಾಗ ಅದನ್ನ ಮತ್ತೆ ನಾವು ಬೋಧ ಇರ್ಸಿ ಸರ್, ಸೀಟ್ ಹಾಕಿ ಡ್ರಿಪ್ ಹಾಕಿ ಸರ್ ಅದನ್ನ ಹನಿ ನೀರಾವರಿ ಪದ್ಧತಿ ಅಳವಡಿಸಿ ಸರ್. ಆಮೇಲೆ ಮತ್ತೆ ಅದ್ರ ಮ್ಯಾಗ ಪಾಲಿಮೆಸ್ ಅಂತ ಸಿಗ ಸರ್, ಆ ಮೆಸ್ ಕೂಡ ನಾವು ಹಾಕಿಂದ ನಾವು ಪಾಲಿಮರ್ ಮೆಸ್. ಪಾಲಿಮರ್ ಮೆಸ್ ಸರ್ ಅದನ್ನ ಹಾಕ್ಯಂತ ನಾವು ರೆಡಿ ಮಾಡ್ತೀವಿ ಸರ್. ಎಲ್ಲ ಸ್ಟಾರ್ಟಿಂಗ್ ಪಾಲಿಮರ್ ಮೆಸ್ ಅಗತ್ಯ ಇದೆಯಾ? ಅಗತ್ಯ ಇದೆ ಸರ್. ಏನಕ್ಕೆ ಅದು? ಅದರಿಂದ ಸರ್ ಅತಿ ಹೆಚ್ಚು ಅಂದ್ರೆ ಈ ಸೂರ್ಯನಿಂದ ಬೀಳುವಂತ ಕಿರಣಗಳನ್ನು ತಡೆಯಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ಸರ್ ಅದ ಕಿರಣಗಳನ್ನ ಹಿಡಿದಿಟ್ಕೊಂಡು ಬಿಡುತ್ತೆ ಸರ್. ಹೀಗಾಗಿ ಅದರಿಂದ ಒಳಗಿರುವಂತ ಅನೇಕ ರೋಗ ರುಜಿನಗಳನ್ನು ಕೂಡ ಅದು ತಡೆದಿಟ್ಕೊಳ್ಳುತ್ತೆ ಸರ್. ಹಾಗಾಗಿ ಈ ಒಂದು ಇದಕ್ಕ ಏನಪ್ಪ ಅಂದ್ರೆ ಯೋಗ್ಯವಾದಂತ ಸರ್ ಪಾಲಿಮರ್. ಈ ಬೆಳೆಗಳಿಗೆ ಗಾಳಿ ಮೂಲಕ ಹರಡುವಂತ ರೋಗಗಳು ಅಥವಾ ವೈರಾಣು ವೈರಸ್ ಇರ್ಬೋದು ಏನೇ ಇರ್ಬೋದು ಅವುಗಳನ್ನ ತಡೆಯುತ್ತೆ. ಹಾಗಾಗಿ ಇದು ಅನಿವಾರ್ಯ. ಅನಿವಾರ್ಯ ಸರ್. ಇದಾದ ನಂತರದಲ್ಲಿ ಏನೇನ್ ಮಾಡ್ತೀರಿ ನೀವು? ಇನ್ನು ಹೆಚ್ಚಿನ ಒಂದು ಇಳುವರಿಗೆ ಸರ್ ಒಂದು ಪಾಲಿಮೆಸ್ ಅವಶ್ಯ ಇದೆ ಸರ್ ನಮ್ಗೆ. ಈ ಸರ್ಕಾರದಿಂದ ಒಂದು ಸಬ್ಸಿಡಿ ದರದಲ್ಲಿ ನಮ್ಗೆ ಸಿಗುತ್ತೆ ಸರ್ ಅದು. ಓಹೋ. ಈಗ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ನಿಮ್ಗೆ ಅದು? ಅದು ಸ್ಟಾರ್ಟಿಂಗ್ ಎಲ್ಲ ಫ್ರೀ ಇತ್ತು ಸರ್. ಇತ್ತೀಚಿನ 50% ನಾವು ಕಟ್ಟಬೇಕು ಸರ್. 1 ಲಕ್ಷ ರೂಪಾಯಿ ಆಯ್ತಂದ್ರೆ 50,000 ನಾವು ಕಟ್ಟಬೇಕು ಸರ್. ಓಹೋ. ಸೊ ಈಗ ನೀವು ಎಷ್ಟು ವಿಸ್ತೀರ್ಣದಲ್ಲಿ ಮಾಡ್ಕೊಂಡಿದ್ರೆ ಪಾಲಿಮರ್? ಇದು ನಾವು ಮಾಡ್ಕೊಂಡಿಲ್ಲ ಸರ್. ನಮ್ಮ ಈಗಾಗಿ ಮೊದಲ ಮೆಸ್ ಇದ್ದು ಸರ್ ಒಂದು 3-4 ಬೇರೆ ರೈತರು ಮಾಡ್ಕೊಂಡಿದ್ದಾರೆ ಸರ್ ನಮ್ಮೂರಲ್ಲಿ. ಈಗ ನೀವು ಬೀಜೋತ್ಪಾದನೆ ಚಟುವಟಿಕೆಯಲ್ಲಿ ಯಾವ್ಯಾವ ಬೀಜೋತ್ಪಾದನೆಗಳನ್ನು ಮಾಡ್ತಾ ಇದ್ರಿ? ಈಗ ಸದ್ಯ ಚಿಲ್ಲಿ ಇದೆ ಸರ್, ಮೆಣಸಿನಕಾಯಿ ಇದು, ಹತ್ತಿಪಾಟ್ ಇದೆ ಸರ್, ಅದು ಬೀಜೋತ್ಪಾದನೆ ಸರ್. ಹತ್ತಿಪಾಟ್ ಮತ್ತೆ ಆಗಲ್ಪಾಟ್ ಇದೆ ಸರ್. ಈಗ ಸದ್ಯ ರೀಸೆಂಟ್ ಆಗಿ ಕಲ್ಲಂಗಡಿ ಬೀಜ ಆಲ್ರೆಡಿ ನಾವು ಕೊಟ್ಟಿದ್ದೀವಿ ಸರ್. ಎಷ್ಟೆಷ್ಟು ಎಕರೆಯಲ್ಲಿ ಇದೆ ಇದೆಲ್ಲ? ಚಿಲ್ಲಿ ಸರ್ 10 ಗುಂಟೆ ಸರ್, ಆಗಲ್ಪಾಟ್ 10 ಗುಂಟೆ ಸರ್, ಹತ್ತಿ ಪ್ಲಾಟ್ 1 ಎಕರೆ ಸರ್. ಹತ್ತು ಗುಂಟೆ ಇದು ಒಂದು 1 ಎಕರೆ ಪ್ಲಾಟ್ ಅಷ್ಟೊಂದು. ಯಾಕೆ ಅದಕ್ಕಾಗಿ ಅಷ್ಟೊಂದು ಕೊಟ್ಟಿದ್ರೆ? ಇಲ್ಲ ಅದಕ್ಕೆ ಜಾಸ್ತಿ ಬೇಕಾಗ ಸರ್. ಅದಕ್ಕೆ ಜಾಸ್ತಿ ಬೇಕಾಗ್ತದೆ, ಹೊಲ ಜಾಸ್ತಿ ಬೇಕಾ ಸರ್ ಹಬ್ಬದ? ಹ್ಞೂ. ಇದಕ್ಕೆಲ್ಲ ಈಗ 10 ಗುಂಟೆ ಇದು 10 ಗುಂಟೆ ಅದ್ರಾಗ ನಾವು 100,000 ಪಿಕ್ ತೆಗಿಬಹುದು ಸರ್. ಇದ್ರಾಗ ಚಿಲ್ಲಿ ಆತು, ಆಗಲ್ಪಾಟ್ ಆಯ್ತು ಸರ್, ಟಮಾಟೋ ಆತು. ಈ ಬೀಜೋತ್ಪಾದನೆ ನಿಸರ್ಗದಲ್ಲಿ ಸಹಜವಾಗಿ ಆಗೋದು ಬೇರೆ. ಹೌದಲ್ವಾ? ನಿಸರ್ಗದಲ್ಲಿ ಪರಾಗಸ್ಪರ್ಶ ಆಗ್ತಿರ್ತದೆ, ಬೇರೆ ಬೇರೆ ಗಿಡ ಮರಗಳು, ಇಡೀ ಪ್ರಕೃತಿ ಪರಾಗಸ್ಪರ್ಶದಿಂದಾನೆ ಬೆಳೀತಾ ಹೋಗ್ತದೆ ಗಿಡ ಮರಗಳಲ್ಲಿ. ಸೊ ಆ ಕ್ರಿಯೆ ಇಲ್ಲಿ ಆಗ್ಬೇಕು, ಆಗ್ಬೇಕಾಗಿ ಅದನ್ನ ಇದು ಮನುಷ್ಯರು ಕೃತಕವಾಗಿ ಕೈ ಸ್ಪರ್ಶದಿಂದ ರಾಸಾಯನಿಕ ವಸ್ತುಗಳನ್ನು ಬಳಸ್ತಾರೆ. ಇದಕ್ಕೆ ರಾಸಾಯನಿಕ ಬಳಸ್ತಾರೆ ಸರ್. ಏನು ಬಳಕೆ ಮಾಡ್ತಾರೆ ಅಂದ್ರೆ ಸರ್, ಈಗ ಟೈಮ್ ಟು ಟೈಮ್ ಔಷಧಿ ಸಿಂಪಡಣೆ ಮಾಡ್ತಾರೆ. ಅದಕ್ಕೆ ನಾವು ಯಾವ ರೋಗ ಬಂದ ತಕ್ಷಣ ಯಾವ ಔಷಧಿ ಹೊಡಿಬೇಕು, ಈ ಪ್ರತಿಯೊಂದು ಸಮಸ್ಯೆ ಅಂದ್ಮೇಲೆ ಅದು ಪರಿಹಾರ ಇದ್ದಾರೆ ಸರ್. ಪ್ರತಿಯೊಂದು ರೋಗಕ್ಕೂ ಪ್ರತಿಯೊಂದು ಔಷಧಿ ಇದೆ ಸರ್. ಅದು ಒಂದು ರೋಗಕ್ಕೆ ಮಾತ್ರ ಔಷಧಿ ಸಿಕ್ಕಿದೆ ಸರ್. ಅದು ರೋಗ ಯಾವ್ದಂತರ ಇದು ವೈಟ್ ಟ್ರಿಪ್ಸ್ ಅಂತ ಬರ್ತಾರೆ, ಬೆಳೆ ಮುಟ್ರಿ ಅಂತಂದು. ಕೊರೋನಾಕ್ಕಿಂತ ಭಯಂಕರ ಇರೋದು. ಅದು ಬಂದ್ರೆ ಯಾವುದೇ ರೀತಿ ಪೀಕ್ ಸರ್ವನಾಶ ಸರ್. ಆ ರೋಗಕ್ಕೆ ಇವತ್ತು ಔಷಧಿ ಸಿಕ್ಕಿದೆ ಸರ್. ಅದು ಎಷ್ಟೋ ರೈತರು ಹಿಂದೆ ಲಾಸ್ ಆಗಿದೆ ಸರ್ ಆ ರೋಗದಿಂದ ತುತ್ತಾಗಿ. ಆ ಬೆಳೆ ಕೂಡ ಹೇಗಾಗಿಲ್ಲ ಸರ್. ಈಗ ಪರಿಸರದಲ್ಲಿ ಪತಂಗಗಳು ಮತ್ತೆ ಜೇನು ನೊಣಗಳು ಇವೆ, ಇದು ಹೆಣ್ಣು ಮರ ಗಂಡು ಮರ ಗೊತ್ತಿದ್ದೋ ಗೊತ್ತಿಲ್ಲದ ಅವು ಒಂದ್ರಿಂದ ಒಂದು ಸಂಚರಿಸಿ ಪರಾಗಸ್ಪರ್ಶ ನಡೀತದೆ. ಇಲ್ಲಿ ಆ ಕ್ರಿಯೆ ಆಗ್ಬೇಕಲ್ವಾ, ಇದನ್ನ ಹೇಗ್ ಮೇಂಟೈನ್ ಮಾಡ್ತೀರಿ ನೀವು? ಅಂದ್ರ ಒಂದು 15 ಸಾಲು ಹೆಣ್ಣುಗಿಡ, ಒಂದು 10 ಸಾಲು ಗಂಡು ಗಿಡ ಸರ್. ಅದನ್ನ ಮಗ್ಗಿ ಹರಿತು ಗಂಡು ಸರ್, ಗಂಡು ಮಗ್ಗಿ ಹರಿದು ಅದನ್ನ ಸೋಸಿ ಬೀಜ ಕೊಡುವಾಗ ಆ ಮಗಿ ಸಸಿಯನ್ನೇ ಇದು ಹೆಣ್ಣು ಸಸಿ ಗಂಡು ಸಸಿ ಮೇಲ್ ಫಿಮೇಲ್ ಅಂತ ಕೊಡ್ತಾ ಇದ್ದಾರೆ ಸರ್. ಅವರೇ ಕೊಡ್ತಾರೆ? ಅವರೇ ಕೊಡ್ತಾರೆ ಸರ್. ಕೊಡ್ತಾರೆ ಸರ್. ಅದನ್ನ ಬೇರೆ ಕೊಡ್ತಾರೆ? ಅಗಿ ಕೊಡ್ತಾರೆ ಸರ್. ಅವ್ರ ಅಗಿ ಕೊಡ್ತಾರೆ, ಅವ್ರ ಕಂಪ್ನಿಯಲ್ಲಿ ಅವರ ಬೆಳೆಸಿದ ಸರ್. ಅದನ್ನ ನಮ್ಗೆ ಒಂದು ತಿಂಗಳಾದ್ಮೇಲೆ ಅಗಿ ಕೊಡ್ತಾರೆ ಸರ್. ನಾವಿಲ್ಲಿ ನಾಟಿ ಮಾಡಿದ್ವಿ ಸರ್. ನಾಟಿ ಮಾಡಿದ್ಮೇಲೆ ಅದು ಸುಮಾರು 1.5-2 ತಿಂಗಳು ನಾವು ಬೆಳೆಸ್ಬೇಕು ಸರ್ ಹೊಲದಲ್ಲಿ. ಬೆಳೆಸಿ ಆದ್ಮೇಲೆ ಅದ ನಾವು ಗಂಡು ಮಗ್ಗಿ ಹೊರ್ಕೊಂಡು ಸೋಸಿ ಸರ್ ಅದನ್ನ ರಾತ್ರಿ ಲೈಟ್ಗೆ ಹಾಕಿ ಅದು ಪೌಡರ್ ಬರ್ತಾರ. ಅವಾಗ ಅದನ್ನ ಪೌಡರ್ ಒಂದು ಇದ್ರಾಗ ವಾಟದ ಹಾಕ್ಯಂದು ಕಡ್ಡದ ಸರ್. ಮುಂಜಾನೆ ಪೌಡರ್ ಬರುತ್ತೆ ಸರ್. ಅದ ಒಂದ್ರಾಗ ಹಾಕ್ಯಂದು ಮುಂಜಾನೆ ರಿಂಗ್ ಇರ್ತದ ಸರ್. ಆ ರಿಂಗ್ ತಗೊಂಡು ಲೇಬರ್ ಎಂಡ್ಗೆ ಅದ ಮಗ್ಗಿ ಇರ್ತಾರ ಸರ್. ಅದ ಮಗ್ಗಿ ಸುಲ್ದು ಒಳಗ ಒಂದು ಸ್ಟಿಗ್ಮಾ ಅಂತ ಇರ್ತಾರ. ಆ ಸ್ಟಿಗ್ಮಾಕ್ ಅದನ್ನ ಸ್ಪರ್ಶ ಮಾಡ್ಬೇಕು ಸರ್ ನಾವು. ಅಂದಾಗ ಅದು ಕ್ರಾಸಿಂಗ್ ಆಗುತ್ತೆ ಸರ್. ಒಂದ್ ವೇಳೆ ಮಳೆ ಬಂತಂದ್ರ ಅದು ಉದ್ರಿ ಡ್ರಾಪ್ ಆಗ್ಬಿಡ್ತು ಸರ್ ಅದು. ಓಹೋ, ಮಳೆಯಿಂದ ಕೂಡ ರಕ್ಷಣೆ ಮಾಡೋಕ್ ಸರ್ ನಾವು ಅದನ್ನ. ಇದು ತುಂಬಾ ಸೂಕ್ಷ್ಮ ಕೆಲಸ ಇದೆ, ಅಗ್ದಿ ಕಣ್ಣು ಉಳಿಯಂಗಿಲ್ಲ ಸರ್, ಅಷ್ಟು ಸೂಕ್ಷ್ಮವಾಗಿ ನಾವು ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ ಸರ್. ಅದನ್ನ ಈ ಕೆಲಸಗಳನ್ನೆಲ್ಲ ಯಾರು ಮಾಡ್ತಾರೆ ಹೊಲದಲ್ಲಿ? ಎಲ್ಲ ಹೆಣ್ಮಕ್ಳು ಸರ್, ಎಲ್ಲ ಕೆಲಸಗಾರ ಹೆಣ್ಮಕ್ಳು. ಅವ್ರಿಗೆಲ್ಲ ಇದು ತರಬೇತಿ ಕೊಡ್ತೀರೋ ಅಥವಾ ಅವ್ರಿಗೆ ತರಬೇತಿ ತಗೊಂಡಿರೋ ಕರ್ಕೊಂಡ್? ಇಲ್ಲ ಸರ್, ಅದು ಕಲಿಬೋದು ಸರ್, ಏನು ಅಸಾಧ್ಯವಾದ ಮನುಷ್ಯನಿಗೆ ಯಾವ್ದಿಲ್ಲ ಸರ್. ಹಿಂಗಾಗಿ ಒಬ್ಬರಿಂದ ಒಬ್ರು ನೋಡ್ತಾರೆ ಸರ್, ಫಸ್ಟ್ ಒಂದು ಮಗ್ಗಿ ಮತ್ತೆ ಒಂದ್ ಮಗ್ಗಿ ಒಂದ್ ನಾಲ್ಕೈದು ಮಗ್ಗಿ ತೋರಿಸ್ತೇವಲ್ಲ ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು ಸರ್. ಅದು ಎಲ್ಲರೂ ಹುಟ್ಟಂಗ ಎಲ್ಲ ಕಲ್ತು ಬಂದಿರಲ್ಲ ಸರ್, ತರಬೇತಿಯಿಂದ ದಿನನಿತ್ಯ ಬಂದಾಗ ಒಂದು ದಿನ ಬರಲ್ಲ ಮತ್ತೊಂದು ದಿನ ಬರಲ್ಲ, ಒಂದು ನಾಲ್ಕೈದಿಂದ ಕಲ್ತು ಬಿಡ್ತಾರೆ ಸರ್, ಕಲ್ತಾಗ ಅವರು ಕೂಡ ಪರ್ಫೆಕ್ಟ್ ಆಗಿಬಿಡ್ತಾರೆ ಸರ್. ಇದೆಲ್ಲ ಈಗ ಒಂದು ಹತ್ತು ಗುಂಟೆಯಲ್ಲಿ ಇದನ್ನೆಲ್ಲ ಮಾಡ್ತೇವೆ, ಎಷ್ಟು ದಿನ ಟೈಮ್ ಹಿಡಿತೈತೆ ಇದೆಲ್ಲ? ಇದು ಪ್ರೊಸೆಸ್ ಕ್ರಾಸಿಂಗ್ ಮುಗಿಯೋ ಸರ್, ಅದು ಅವರು ಕಂಪ್ನಿ ಅವ್ರು 28 ದಿನ ಅಂತ ಹೇಳ್ತಾರೆ ಸರ್. ನಾವು ಈ ಮಳೆ ಬಂದಾಗ ಬಳಿ ಬಂದಾಗ ಡ್ರಾಪ್ ಆಗುತ್ತೆ ಸರ್, ಹಂಗಾಗಿ ನಾವು ಒಂದು ತಿಂಗಳಲ್ಲೇ ಮಾಡ್ತಾರೆ. ಒಂದು ತಿಂಗಳಗಡಲೆ ಅಂದ್ರೆ ಒಂದು ಎಂತ ಇವತ್ತು ಕಮ್ಮಿ ಅಂದ್ರೆ ಸರ್ ಒಂದು 15-20 ಅಥವಾ 30 ಜನ ಮಟ್ಟ ಲೇಬರ್ ಬೇಕು ಸರ್ ಹತ್ತು ಗುಂಟೆಯಲ್ಲಿ. ಓಹೋ, ಸುಮಾರು ಅಂದ್ರೆ ಸರ್ ಖರ್ಚು 100,000 ಮಡಿಗೆ ಖರ್ಚು ಬರ್ತಾರೆ. ಇನ್ನೊಂದ್ ಸರ, ಯಾವಾಗ್ಲೂ ನಾವು ಸಸಿಯಿಂದ ಸಸಿಗೆ ಅಂತರ ಇರ್ಬೇಕು ಸರ್. ಹಿಂದೆ ನಾವು 400 ಹೆಚ್ಚು ಸರ್, ಅದ್ರಾಗ ಈಗ 300 ಹೆಚ್ಚಿರ, 300 ಆದಾಯ ಅಷ್ಟೇ ಸರ್, 400 ಸಸಿ ಹೆಚ್ಚಾಗ ಅಷ್ಟೇ ಆದಾಯ ಸರ್. ಕಡಿಮೆ ಹಚ್ಚಿದಾಗ ಸರ್ ಲೇಬರ್ ಒಂದ್ ವೇಳೆ ಸಿಗಲ್ಲ ಅಂದ್ರೂ ಕೂಡ ಅದು ಮೇಂಟೈನ್ ಆಗುತ್ತೆ ಸರ್. ಕಮ್ಮಿ ಹೆಚ್ಚಿದ್ರೆ ಗಿಡದಿಂದ ಗಿಡಕ್ಕೆ ಅಂತರ ಹೆಚ್ಚದಾದಾಗ ಗಿಡಕ್ಕೆ ಏನ್ ಬೇಕು, ಲವಣಾಂಶಗಳು ಏನ್ ಬೇಕು ಸರ್, ಖನಿಜಾಂಶಗಳು ಏನ್ ಬೇಕು, ಎಲ್ಲ ಸಂಗ್ರಹ ಮಾಡಿ ಇಟ್ಕೊಂಡು ಆ ಗಿಡ ಒಳ್ಳೆ ಒಂದು ಇದಾಗಿ ಬೆಳೆದ ಸರ್, ಹೆಚ್ಚಿನ ಒಂದು ಇಳುವರಿಯನ್ನು ಕೊಡ್ತಾರ. ಅದು ಅತಿ ಹೆಚ್ಚು ಗಿಡದ ಮಗ್ಳ ಗಿಡದ ಹಚ್ಚಿ ಸರ್ ಇಳುವರಿ ಕಡಿಮೆ ಆಗುತ್ತೆ, ಕಡಿಮೆ ಆಗುತ್ತೆ ಸರ್, ಅಂತರವನ್ನು ಕಾಪಾಡ್ಬೋದು ಸರ್. ಕಡಿಮೆ ಸಸಿಗಳನ್ನು ಹಚ್ಚಿದ್ರೆ ಖರ್ಚು ಕಡಿಮೆ, ಆಮೇಲೆ ಕ್ರಾಸಿಂಗ್ ಮಾಡಿಸುವಂತ ನೀವೇನ್ ಹೇಳ್ತೀರಿ, ಒಟ್ಟು ಅಂತರಗಳನ್ನ ಜಾಸ್ತಿ ಇದೆ ಸರ್, ಗಿಡದಿಂದ ಗಿಡಕ್ಕೆ ಅಂತರಗಳು ಕಮ್ಮಿ ಅಂದ್ರೆ 4 ಫೂಟ್ ಅಂತರ ಒಂದು ಸಸಿಯಿಂದ. ಇದನ್ನ ಎಲ್ಲರೂ ಅನುಸರಿಸ್ತಾರ ಅಥವಾ ಹೇಗೆ? ಇಲ್ಲ ಇಲ್ಲ ಸರ್, ಕೆಲವೊಂದು ಇದು ವೈಟ್ ಟ್ರಿಪ್ಸ್ ಅಂತ ಹೇಳಿದ್ರೆ ಸರ್, ಈ ರೋಗ ಬಂದಾಗ ಇದಿಷ್ಟು ಗಿಡ ಹೋಗ್ಬಿಡ್ತಾವಲ್ಲಪ್ಪ ಅನ್ನೋದಕ್ಕೆ ರೈತರಿಗೆ ಎಷ್ಟು ಆಗ್ತಾರೆ, ಎಷ್ಟು ಹಚ್ಕೊಂತಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್, ನಾವೇ ಹೋದ ವರ್ಷ 300 ಹಚ್ಚಿವಿ ಸರ್, 300 50 kg ಬೀಜ ಕೊಟ್ಟಿವಿ ಸರ್ ನಾವು, 5,000 ರೇಟ್ ಸರ್, 5x25 2.5 ಹಿಂಗೆಲ್ಲ ಆದಾಯ ತೆಗಿಬಹುದು ಸರ್. ಕಡಿಮೆ ಆದಷ್ಟು ಕಡಿಮೆ ಹೆಚ್ಚಿ ಹೆಚ್ಚಿನ ಒಂದು ಇಳುವರಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವರ ಸರ್ ಮರ್ಶಿಮಪ್ಪ ಅತ್ತಿಗಡಿ ಅತ್ತಿ ಪ್ಲಾಟ್ನಲ್ಲಿ ಅತಿ ಹೆಚ್ಚು ಇಳುವರಿ ಕೊಡುವಂತ ನಮ್ಮ ಗ್ರಾಮದ ರೈತರು ಸರ್. ಇವರು ಯಾವಾಗಲೂ ಸರ್ ಡಿಸ್ಟೆನ್ಸ್, ಇವರು ಒಂದ್ ಗಿಡದಿಂದ ಗಿಡಕ್ಕೆ 3.5 ಫೂಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಸರ್. ಇವರು 2 ಮೈ ಅರ್ಗಕ್ಕೆ ಬರಬೇಕು ಸರ್. ಅದು ಅಂತಾಗ ಮಾತ್ರ ಈಗ ಒಂದ್ರ ಮಗಳು ಒಂದು ಹಚ್ಚಿದಾರು ಉದಾಹರಣೆ ಅದಾವ ಸರ್, ಅವ್ರು ಇವರಷ್ಟು ಕೊಟ್ಟಿಲ್ರಿ ಬೀಜ, ಇವರು 4 ಫೂಟ್ಗೆ ಒಂದು ಬೀಜ ಹೆಚ್ಚಿ ಅತಿ ಹೆಚ್ಚು ಇಳುವರಿ ಕೊಟ್ಟರು, ಅನೇಕ ಉದಾಹರಣೆಗಳು ಇವರು ಇದೆ ಸರ್ ನಮ್ಮೂರಲ್ಲಿ. ಸೊ ಈ ಪ್ರೋಸೆಸ್ ಆದ್ಮೇಲೆ ಮುಂದೆ ಈಗ ಕ್ರಾಸಿಂಗ್ ಎಲ್ಲ ಆಗುತ್ತೆ, ಪರಾಗಸ್ಪರ್ಶದ ಕೆಲಸ ಎಲ್ಲ ಆಗ್ತದೆ ಅಂತ ಇಟ್ಕೊಳ್ಳಿ, ಆಮೇಲೆ ಆ ಗಿಡಗಳ ಬೆಳವಣಿಗೆಗೆ ಅಥವಾ ನಂತರ ಅದು ಫಸಲು ಬಿಡೋ ಟೈಮಲ್ಲಿ ಏನಾದ್ರೂ ಸಮಸ್ಯೆಗಳು, ರೋಗ ರುಜಿನಗಳು ಬರ್ತವೆ? ಸಮಸ್ಯೆಗಳು ಬರ್ತದೆ. ಕ್ರಾಸಿಂಗ್ ಮುಗಿದ ತಕ್ಷಣ ಸರ್ ಮ್ಯಾಗ ಚಿಗುರು ಬರ್ತಾರೆ, ಆ ಚಿಗುರು ತೂಟ್ಬೇಕು ಸರ್ ಎಲ್ಲ ಮಂಡ ಮಾಡೋ ಅಂದ್ರೆ ಇರುವಂತ ಶಕ್ತಿಯನ್ನ ಇರ್ಕೊಂತ ಇಲ್ಲಂದ್ ಸರ್ ಮ್ಯಾಗ ಬೆಳೆದಂಗೆಲ್ಲ ಬೆಳೆದ ಅದಕ್ಕೂ ಕೂಡ ಕೊಡ್ಬೇಕಾಗ್ತದೆ ಸರ್ ಶಕ್ತಿ. ಆ ಚಿಗುರು ತೂಟಿಬಿಟ್ಟು ಸರ್ ಆ ಕಾಯಿಗಳಿಗೆ ಆ ಒಂದು ಶಕ್ತಿಯನ್ನು ಕೊಡ್ತಾರೆ ಸರ್ ಆ ಗಿಡ. ಹಾಗಾಗಿ ಆ ಕ್ರಾಸ್ ಮುಗಿದ ತಕ್ಷಣ ಮ್ಯಾಗ ಒಂದು ಚಿಗುರು ಏನಿರ್ತದೆ ಸರ್ ಅದನ್ನ ತೂಟ್ಬೇಕು, ಅದನ್ನ ಕ್ರಾಸ್ ಮುಗಿದ ತಕ್ಷಣ ಮಾಡುವಂತ ಕೆಲಸ ಸರ್. ಅದು ಕ್ರಾಸ್ ಮುಗಿದ ತಕ್ಷಣ ಅದಕ್ಕೆ ಬರುವಂತ ರೋಗ, ಅತಿ ಹೆಚ್ಚು ಕಾಣುವಂತ ರೋಗ ಸರ್ ಬೂದಿ ರೋಗ ಬರ್ತಾರೆ. ಆ ಬೂದಿ ರೋಗಕ್ಕೆ ನಾವು ಕಾಪಾಡಕ್ಕೆ ಹೇಳ್ಬೇಕಂದ್ರ ನೆಗೆಟಿವ್ ಅಂತ ಒಂದು ಎಣ್ಣೆ ಇದೆ ಸರ್, ಆ ಎಣ್ಣೆ ಸ್ಪ್ರೇ ಮಾಡ್ಬೇಕು ಸರ್. ಒಂದ್ ಎರಡು ಟೈಮ್ ಮಾಡಿದ್ರೆ ಅದು ಮತ್ತೆ ಯಾವ ರೋಗ ಬರ್ತಾರ, ಮತ್ತಿನ್ನೊಂದ್ ಏನಂತಂದ್ ಸರ್ ಕೆಲವೊಂದಿಷ್ಟು ಬೇರೆ ಬೇರೆ ರೋಗ ಬರ್ತದೆ ಸರ್, ಅದನ್ನೆಲ್ಲ ನಾವು ಸರ್ ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಸರ್. ರೋಗ ಬರೋಕ್ಕಿಂತ ಮುಂಚಿತ ನಾವು ಜಾಗೃತ ಆಗ್ಬೇಕು ಸರ್, ರೋಗ ಬಂದ್ಮೇಲೆ ಕಂಟ್ರೋಲ್ ಮಾಡಕ್ ಹೋದ್ರೆ ಯಾರು ರೋಗ ಇದನ್ನು ಕಂಟ್ರೋಲ್ ಆಗಲ್ಲ ಸರ್. ಹಾಗಾಗಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕು ಸರ್. ಈಗ ನೀವು ಒಂದು 10 ಗುಂಟೆಯಲ್ಲಿ ಮೆಣಸಿನಕಾಯಿ ಬೀಜೋತ್ಪಾದನೆ ಕೆಲಸ ಮಾಡ್ತೀರ ಅಂತ ಇಟ್ಕೊಳ್ತೀವಿ, ಈ 10 ಗುಂಟೆಯಲ್ಲಿ ಎಷ್ಟು ಇಳುವರಿ ತಗೊಳ್ತೀರಾ ನೀವು? ಅಲ್ಲ ಸರ್, ನಮ್ಮೂರಲ್ಲಿ ಅನೇಕ ಉದಾಹರಣೆಗಳಿವೆ ಸರ್. 70-80 kg ಬೀಜ ತೆಗೆದಂತ ಉದಾಹರಣೆಗಳು ನಮ್ಮ ಗ್ರಾಮದಲ್ಲಿವೆ ಸರ್. 50 kg ತೆಗೆದಂತ ಉದಾಹರಣೆಗಳು ಇವೆ ಸರ್, 30 kg ತೆಗೆದಂತ ಉದಾಹರಣೆಗಳು ಇವೆ ಸರ್. ಆದ್ರೆ ನಾವು ಏನಿರ್ತಲ್ಲ ಸರ್ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಯಾವ ಟೈಮ್ನಲ್ಲಿ ನಾವು ಏನದು ಕೊಡಬೇಕು, ಯಾರ ರೋಗ ಬಂದತ್ತ, ಯಾರ ರೋಗಕ್ಕೆ ನಾವು ಆ ರೋಗಕ್ಕೆ ಯಾವ ಔಷಧಿ ಹೊಡಿಬೇಕು ನಾನು ಅಂತವಂತ ಒಂದು ಕಾಮನ್ ಸೆನ್ಸ್ ರೈತರಿಗೆ ಇರಬೇಕು ಸರ್. ಇಲ್ಲಾಂದ್ರೆ ಗೊತ್ತಿಲ್ಲ ಅಂದ್ರೆ ಕೂಡ ಇನ್ನೊಬ್ಬರಿಂದ ಕೇಳಿ ತಿಳ್ಕೊಂಡು ಮಾಡುವಂತ ಕೆಲಸವನ್ನು ರೈತರು ಮಾಡ್ಬೇಕು ಅಂದ್ರೆ ಸರ್ ಬೇಜವಾಬ್ದಾರಿತನ ಮಾಡಿದ್ರೆ ಯಾವುದೇ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಹಾಗಾಗಿ ನಾವು ಬಹಳ ಕಾನ್ಸಂಟ್ರೇಟ್ ಮಾಡಿ ಇವತ್ತು ಈ ಹೊಲದಾಗ ಇರ್ತೀವಿ ನಾವು ಮತ್ತೆ ನಾಳೆ ಇನ್ನೊಂದು ಯಾವ್ದೋ ಹೋಗಿದೀವಿ ಇಂಥ ಕೆಲಸವನ್ನು ಬಿಟ್ಟು ಅತಿ ಹೆಚ್ಚು ಅಂದ್ರೆ ಸರ್ ಬೆಳಗ್ಗೆ 1 ತಾಸು ಸಾಯಂಕಾಲ 2 ತಾಸು ದಿನ ಡೈಲಿ ಮೀಸಲಿಟ್ರೆ ಸಾಕು ಸರ್ ಅದಕ್ಕೆ ನಾವು. ಶುಶ್ರೂಷ ಇದ್ದಂಗೆ ಮಕ್ಕಳನ್ನ ಆರೈಕೆ ಮಾಡದಂಗೆ ಇದು ಅದಕ್ಕಿಂತ ಹೆಚ್ಚು ಸರ್. ಅದು ಮಕ್ಕಳನ್ನ ಆರೈಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ನೋಡ್ಬೇಕು. ಇಲ್ಲೇ ಒಂದು ಗಿಡ ಮುರಿದ್ರೆ ಸರ್ ಅಷ್ಟು ಮನಸ್ಸಿಗೆ ನೋವು ಸರ್, ಅಷ್ಟು ನಾವು ಮಕ್ಕಳಿಗಿಂತ ಹೆಚ್ಚಾಗಿ ಅವನ್ನ ಪೋಷಣೆ ಮಾಡ್ತೇವೆ ಸರ್ ಗಿಡ.